ಜಗ ಜಗಸಿ ಬಂದವಳೆ ನಗು ನಗುತ್ತಾ ನಿಂತವಳೆ ಮಾ ಲಕ್ಷ್ಮಿ ನಮ್ಮ ಹಳ್ಳಿಯಾಗೆ ಜಗ ಜಗಸಿ ಬಂದವಳೆ ನಗು ನಗುತ್ತಾ ನಿಂತವಳೆ ಮಾ ಲಕ್ಷ್ಮಿ ನಮ್ಮ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ ಡಾಟ್ ಇನ್ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ಅತ್ತಿಗೆ ತಂಗಿ, ಅತ್ತಿಗೆ ತಂಗಿ, ನಿನ್ನ ಆಟ ನಡೆಯೋದಿಲ್ಲ, ಓಡು ಬೇಗನೆ. ಅತ್ತೆಯ ಮಗಳ ಬೆಳೆ ಇಲ್ಲಿ ಬೇಯೋದಿಲ್ಲ, ಹೋಗೆ ಸುಮ್ಮನೆ. ಬಿರುಗಾಳಿ ಬಂದಂತೆ ಬಂದೇ ಇಲ್ಲಿ, ಬಿರುಸಾದ ಮಾತೇಕೆ ಇಂದು ನನ್ನಲ್ಲಿ. ಭಾವನ ತಮ್ಮ, ನಿನ್ನ ಆಟ ನಡೆಯೋದಿಲ್ಲ ನಿನ್ನ ಕಾಣೆನೆ. ಮಾವನ ಮಗನ ಬೆಳೆ ಇಲ್ಲಿ ಬೇಯೋದಿಲ್ಲ, ಬಾದ ಸುಮ್ಮನೆ. ಮಾತಾಡು ಆಸೆ ನಿನ್ನಲ್ಲಿ, ಅದಕ್ಕಾಗಿ ನಾ ಬಂದೆ ಬೇಗ ಬಾ ಇಲ್ಲಿ. ಭಾವನ ತಮ್ಮ, ಅತ್ತಿಗೆ ತಂಗಿ, ಭಾವನ ತಮ್ಮ, ಅತ್ತಿಗೆ ತಂಗಿ, ಭಾವನ ತಮ್ಮ, ಅತ್ತಿಗೆ ತಂಗಿ. Thank you. ಇಲ್ಲಿಗೆ ಬರುವನು. ಆಗ ಹೀಗೆ ಆಡಬೇಡ ಪಾಪ ಅವನ ಕಾಡಬೇಡ, ಆಗ ಹೀಗೆ ಆಡಬೇಡ ಪಾಪ ಅವನ ಕಾಡಬೇಡ. ಗಂಡು ಬೀರಿಯಂತೆ ಆಡಿ ಹೆದರಿಸಬೇಡ ಅತ್ತಿಗೆ ತಂಗಿ, ಅತ್ತಿಗೆ ತಂಗಿ ನಿನ್ನ ಆಟ ನಡೆಯೋದಿಲ್ಲ ಓಡು ಬೇಗನೆ. ಅತ್ತೆಯ ಮಗಳ ಬೆಳೆ ಇಲ್ಲಿ ಬೇಯೋದಿಲ್ಲ ಹೋಗೆ ಸುಮ್ಮನೆ. ಅತ್ತಿಗೆ ತಂಗಿ ಭಾವನ ಕಮ್ಮ, ಅತ್ತಿಗೆ ತಂಗಿ ಭಾವನ ಕಮ್ಮ, ಅತ್ತಿಗೆ ತಂಗಿ ಭಾವನ ಕಮ್ಮ. ತಂಗಿ ನಿನ್ನ ಆತ ನಡೆಯೋದಿಲ್ಲ ಓಡು ಬೇಗನೆ. ಅತ್ತೆ ಮಗಳ ಬೆಳೆ ಇಲ್ಲಿ ಬೇಯೋದಿಲ್ಲ ಹೋಗ ಸುಮ್ಮನೆ. ಅತ್ತಿಗೆ ತಂಗಿ ಭಾವನ ತಮ್ಮ, ಅತ್ತಿಗೆ ತಂಗಿ ಭಾವನ ತಮ್ಮ, ಅತ್ತಿಗೆ ತಂಗಿ ಭಾವನ ತಮ್ಮ, ಅತ್ತಿಗೆ ತಂಗಿ ಭಾವನ ತಮ್ಮ, ಅತ್ತಿಗೆ ತಂಗಿ ಭಾವನ ತಮ್ಮ. ಮಾರಿಯೇ ಗತಿ ಎಂದು ಮನ್ನಿಸು ತಪ್ಪೆಂದು ಮಕ್ಕಳು ನಾವು ಬಂದೆವು ಎಲ್ಲ ಕಾಣಿಕೆ ತಂದೆವು ನಿನ್ನ ನಂಬಿ ಬಾಳೆವು ತಾಯಿಯ ದಯಗಾಗಿ ಬಂದೆವು ತಲೆಬಾಗಿ ತಾಯಿಯ ದಯಗಾಗಿ ಬಂದೆವು ತಲೆಬಾಗಿ ಜ್ಞಾನೆ ಬರದಂತೆ ಜ್ಞಾನೆ ನಗುವಂತೆ ಜ್ಞಾನೆ ಬರದಂತೆ ಜ್ಞಾನೆ ನಗುವಂತೆ ಹೆತ್ತವ ದಿಕ್ಕಾಗಿ ಕಾಪಾಡು ಎಂದೆವು ತಾಯಿಯ ದಯಗಾಗಿ ಬಂದೆವು ತಲೆಬಾಗಿ ಬೆಟ್ಟಾದ ತಾಯಿ ಸಿಟ್ಟಾಗದಂತೆ ಕಟ್ಟುನಿಟ್ಟಾಗಿ ಮರೆದೆವು ಕಟ್ಟುನಿಟ್ಟಾಗಿ ಮರೆದೆವು ಸಿಟ್ಟಾದ ವರವ ಕೊಟ್ಟಾಳು ಎಂದು ಗಟ್ಟಿಯಾಗಿ ಪಾದ ಹಿಡಿದೆವು ಗಟ್ಟಿಯಾಗಿ ಪಾದ ಹಿಡಿದೆವು ತಾಯಿಯ ದಯಗಾಗಿ ಬಂದೆವು ತಲೆಬಾಗಿ ತಾಯಿಯ ಬಾಗಿ ತಾಯಿಯ ದಯಗಾಗಿ ಬಂದೆವು ತಲೆಬಾಗಿ. ಮಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ಆ ನಡು ಸಣ್ಣ ನಾ ಮನಸೋತೇನೆ ಚಿನ್ನ ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ಆ ನಡು ಸಣ್ಣ ಆ ಮನಸೋತೇನೆ ಚಿನ್ನ ನಾ ಮನಸೋತೇನೆ ಚಿನ್ನ ನನ್ನ ಮನದಾಗೆ ನಿಂತಲ್ಲಿ ಮಲೆನಾಡ ಹೆಣ್ಣ ಮೈ ಬಣ್ಣ ಬಲು ಚೆನ್ನ ಆ ನಡು ಸಣ್ಣ ಆ ಮನಸೋತೆನೆ ಚಿನ್ನ ನಾ ಮನಸೋತೆನೆ ಚಿನ್ನ